ಧರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ ದುಡಿಮೆಯ ಹಿರಿಮೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 MHz. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಲಿಂಗಸಗೂರು ತಾಲೂಕಿನ ಆಶಿಹಾಳ ತಾಂಡದ ರೈತರಾದ ಗಂಗಾಧರ್ ನಾಯಕ್ ಅವರ ಮಾವು ಮತ್ತು ಲಿಂಬೆ ಬೇಸಾಯದ ಅನುಭವಗಳನ್ನು. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ವಚನ ಪದಗಳು ಪ್ರಸಾರವಾಗಲಿವೆ. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಳ್ಳೆಖ್ಯಾತ ಮತ್ತು ಸಂಗಡಿಗರಿಂದ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು. ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಭಾಗವಹಿಸಲಿದ್ದಾರೆ ಡಾಕ್ಟರ್ ಅಜಿತ್ ಕುಮಾರ್ ಸಸ್ಯರೋಗ ತಜ್ಞರು ಮತ್ತು ಡಾಕ್ಟರ್ ಎಜಿ ಶ್ರೀನಿವಾಸ್ ಕೀಟ ತಜ್ಞರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಡಾಕ್ಟರ್ ವಿಜಿ ಬಾವಲತ್ತಿ. ನೀವು ಕರೆ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 08532233355 ಅಥವಾ ಮೊಬೈಲ್ ಸಂಖ್ಯೆ 9449981722. ಈ ಸಂಖ್ಯೆಗಳಿಗೆ ಕರೆ ಮಾಡಿ ವಿವಿಧ ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ತಜ್ಞರಿಂದ ಉತ್ತರವನ್ನು ಪಡೆಯಬಹುದು. ಪ್ರಕಟಣೆ ಕೇಳಿದ್ರಿ. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳೋಣ ಲಿಂಗಸಗೂರು ತಾಲೂಕಿನ ಆಶಿಹಾಳ ತಾಂಡದ ರೈತರಾದ ಗಂಗಾಧರ್ ನಾಯಕ್ ಅವರ ಮಾವು ಮತ್ತು ಲಿಂಬೆ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ಆಶಿಹಾಳ ತಾಂಡದ ಗಂಗಾಧರ್ ನಾಯಕ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಇವ್ರದ್ದು 12 ಎಕರೆ ಒಂದು ತೋಟ ಇದೆ. 12 ಎಕರೆದಲ್ಲಿ ಲಿಂಬು ಹಾಕಿದ್ದಾರೆ ಮತ್ತು ಮಾವಿದೆ, ಜೊತೆಗೆ ಎಳ್ಳು ತೊಗರಿ, ಅದರ ಜೊತೆಗೆ ಕುರಿಮರಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ದಾರೆ. ಒಟ್ಟಾರೆ ಒಂಥರ ಇವ್ರದ್ದು ತೋಟಗಾರಿಕೆ ಬೆಳೆಗಳು ಮತ್ತು ಇತರ ಬೆಳೆಗಳು ಅಂದರೆ ಸಮಗ್ರವಾಗಿ ಹಲವಾರು ಬೆಳೆಗಳನ್ನು ಗಂಗಾಧರ್ ನಾಯಕ್ ಅವರು ಬೆಳೀತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನಿಸಿಕೆಯನ್ನು ಅವರ ಕೃಷಿ ಅನುಭವಗಳನ್ನು ಹಂಚ್ಕೋತಿದ್ದಾರೆ. ಗಂಗಾಧರ್ ನಾಯಕ್ ಅವರೇ, ತೋಟ ಮಾಡಿ ಎಷ್ಟು ವರ್ಷ ಆಯ್ತು ನೀರಾವರಿ ಮಾಡಿ? ತೋಟ ಮಾಡಿ ಒಂದು 25-30 ವರ್ಷ ಮೇಲೆ ಸರ್. ನಮ್ಮ ಅಜ್ಜರ ಕಾಲದಿಂದ ತೋಟ ಇದೆ ಸರ್. ಏನವಾಗ ಬಾವಿ ಮುಖಾಂತರ ನೀರಾವರಿ ಮಾಡ್ತಾಯಿದ್ರು ಅವರು? ಬಾವಿ ಮುಖಾಂತರ ಸರ್, 1977 ಬಾವಿ ತೋಡಿಸಿದ್ರು ಸರ್ ತಂದೆಯವರು. ಅವಾಗಲೇ ಬಾವಿ ಮುಖಾಂತರನೇ ಪೂರ್ತಿ ನೀರಾವರಿ ಆಗಿರೋ ಸರ್. ಈ ನೋಡ್ರಿ, ಕೆಲವೊಂದು ಕಡೆ ಬಾವಿಗಳೆಲ್ಲ ಹೋಗಿಬಿಟ್ಟವ. ಮೊದಲೆಲ್ಲ ಬಾವಿ ಇದ್ದು ಹೋಗಿ ಎಲ್ಲ ಬೋರ್ಗಳನ್ನು ಮಾಡಿದ್ದಾರೆ. ನೀವು ಬಾವಿಯಿಂದ ಕಂಟಿನ್ಯೂ ಮಾಡಿದರೆ ಒಕ್ಕಲ್ತನ ಮತ್ತು ಬೋರ್ಗಿರ ಹಾಕ್ಸಿರ ಸರ್? ಬಾವಿ ಒಳಗಡೆ ಬೋರ್ ಇದೆ ಸರ್, 30 ಫೀಟು. ಅದರಿಂದ ನಮಗೆ ಇರೋದು 2 ಇಂಚ್ ನೀರು ಸಿಕ್ಕಿದೆ. ಅದರಿಂದಾನೆ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಿರೋದು ಸರ್. 2 ಇಂಚ್ ನೀರಿನಿಂದ ಎಷ್ಟು ಎಕರೆ ನೀರಾವರಿ ಮಾಡ್ಕೊಂಡಿರಿ? 12 ಎಕರೆ ಪ್ರೆಸೆಂಟ್ ಇದೆ ಸರ್ ನೀರಾವರಿ. 12 ಎಕರೆ? ಹ್ಞೂ ಸರ್. ಏನೇನು 12 ಎಕರೆದಲ್ಲಿ ಬೆಳೆಗಳದಾವೆ ಸದ್ಯ ಹೇಳಿ ಸ್ವಲ್ಪ ಸರ್? 100 ಲಿಂಬೆ ಇದಾವೆ ಸರ್, 100 ಮಾವು ಇದಾವೆ ಸರ್, 60 ಗಿಡ ತೆಂಗಿನ ಗಿಡ ಹಾಕೊಂಡಿದ್ದೀನಿ ಸರ್ ಬಾಡ್ರಿಗೆ. ಅದರ ಮಧ್ಯೆ ಒಂದು 70 ಗಿಡ ಇದೆ ಸರ್. ಸರ್, ಕರಿಬೇವು ಇದೆ ಮತ್ತು ಸೀತಾಪಲ್ ಗಿಡ ಇದಾವೆ ಸರ್. ಇಪ್ಪತ್ತೈದು ರೌಂಡ್ ಬಾರ್ಡ್ರಲ್ಲಿ. ಈ ಕಡೆ ಎಳ್ಳು ಒಂದು ಮೂರು ಎಕರೆ ಹಾಕೊಂಡಿದ್ದೆ ಸರ್. ಹಾಂ, 5 ಎಕರೆ ಪೂರ್ತಿ ತೊಗರಿದೆ ಸರ್ ಎರಡು ಪ್ಲಾಂಟೇಷನಲ್ಲಿ. ಅಂದರೆ ಹಣ್ಣಿನ ಬೆಳೆಗಳ ಜೊತೆ ಮತ್ತು ನೀವು ಇತರ ಬೆಳೆಗಳನ್ನು ಬರಿತಾ ಇದ್ದೀವಿ ಸರ್. ಈಗ ನೋಡ್ರಿ, ಹಣ್ಣಿನ ಬೆಳೆಗೆ ಬಂದರೆ ಲಿಂಬೆ ಹಾಕಿದಿರಿ, ಮಾವು ಹಾಕಿದಿರಿ, ಎಷ್ಟು ವರ್ಷದ ತೋಟ ಇದೆ ಮಾವಿನ ತೋಟ, ಲಿಂಬೆ ತೋಟ? 5 ವರ್ಷದ ಸರ್, 5 ವರ್ಷ ತೋಟ ಹಾಕೊಂಡಿವಿ ಸರ್ ಮಾವು ಲಿಂಬು. ಎರಡು ಬೇರೆ ಬೇರೆನೇ ಹಾಕೊಂಡ್ರಿ? ಬೇರೆ ಬೇರೆ ಒಂದು ಅಟ್ ಎ ಟೈಮ್ ಹಾಕೊಂಡಿವಿ ಸರ್. ಅಂದರೆ ಪ್ಲಾಂಟೇಷನ್ 2 ಎಕರೆ ಮಾಡ್ಕೊಂಡು 2 ಎಕರೆ ಮಾಡ್ಕೊಂಡಿವಿ ಸರ್. ಲಿಂಬು ಎಷ್ಟು ಕುಂತಾವ ಮತ್ತು ಮಾವು ಎಷ್ಟು ಕುಂತಾವ 2 ಎಕರೆದಲ್ಲಿ? 150 ಲಿಂಬು ಕುಂತಾವ ಸರ್, 100 ಇದು ಕುಂಚಿವೆ ಸರ್ ಮಾವು. ಯಾವ್ಯಾವ ತಳಿ ಹೆಚ್ಚಿರಿ ಮಾವು ತಳಿ ಯಾವುದು? ಅದು ಮಾರ್ಗೋವಾ ಇದೆ ಸರ್, ಮತ್ತು ತೋತಾಪುರಿಯಿಂದ ಬಂದಿದೆ. ಹೇಗೆ ಮಾವಿಗೆ ಯಾಕೋದ್ರೆ ನೀವು ಮಾವು ಮತ್ತು ಲಿಂಬುಗೆ? ಬೇರೆ ನಿಮ್ಮ ಭಾಗದಲ್ಲೆಲ್ಲ ರೇಷ್ಮೆ ಬೆಳೀತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಿದ್ದಾರೆ ಲಿಂಗ್ಸೂರು ಭಾಗದಲ್ಲೆಲ್ಲ, ಮಾವು ಮತ್ತು ಲಿಂಬುನ ಮಾಡ್ಬೇಕಂತೇಳಿ ಯಾಕೆ ಬಂದು ನಿಮಗೆ? ಸರ್, ನಮ್ಮ ಬೀಗರ ಊರು ಬಿಜಾಪುರ ಸರ್, ಅಲ್ಲಿ ಒಂದು ನಮ್ಮ ಬೀಗರು ತೋಟ ಮಾಡ್ಕೊಂಡಿದ್ರು ಸರ್, ಒಂದು 10 ಗಿಡ ಹಾಕ್ಕೊಂಡಿದ್ರು ಅವರು. ಅವ್ರಿಗೆ ಬಿಜಾಪುರ ನಿಯರ್ ಸಮೀಪ ಆಗುತ್ತೆ ಸರ್ ಮಾರ್ಕೆಟು. ಅವರು ಮಾರೋದು ನೋಡಿ ನನಗೂ ಒಂದು ವಿಚಿತ್ರ ಅನ್ಸ ಸರ್, ಆಸೆ ಬಂದು ಸರ್. ಅಂದಾಗ ಅಲ್ಲಿ ಒಂದು ವಿಚಾರ ಮಾಡಿ ಸರ್, ಉಪ್ಪೇರಿ ಸರ್ ಬಂದಿದ್ದೆ ಸರ್ ಆ ಟೈಮಲ್ಲಿ, ಅದೇ ನಮ್ಮ ಲಿಂಗ್ಸೂರಿಗೆ ಹೊಸ್ದಾಗಿ. ಅವ್ರ ಹತ್ರ ಕೇಳಿದೆ ಸರ್, ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡು ಏನಾಗಲ್ಲ ಅಂದ್ಬಿಟ್ರು ಸರ್ ಅವರು ಕಾಂಟ್ಯಾಕ್ಟಲ್ಲಿ. ಹೀಗಾಗಿ ಸರ್ ನಾವು ಜಾಸ್ತಿ ಮಾಡ್ಕೊಂಡೆವು ಸರ್, ನಮ್ಮ ತಂದೆಯವ್ರು ಇದ್ರು ಸರ್, ಅವೆಲ್ಲ ಕೂಡಿ ವಿಚಾರ ಮಾಡಿ. ನೀವು 10 ಗಿಡ ಹಾಕ್ಬೇಕಂತ ಮಾಡಿದವ್ರು ಜಾಸ್ತಿ ಮಾಡ್ಕೊಂಡೆವು ಸರ್. ಯಾಕಂದ್ರೆ ಅಲ್ಲಿ ಮಾರ್ಕೆಟಲ್ಲಿ ಬಿಜಾಪುರಲ್ಲಿ ದಿನ ಒಯ್ದು ದಿನ ಮಾರದು ನೋಡ್ಕೊಂಡು ನಾನು ಗಾಬರಿ ಆಗಿದ್ದೆ ಸರ್. ಈಗ ನೀವು ಲಿಂಬು ಹಚ್ಚುವಾಗ ಸಸಿಗಳನ್ನು ಎಲ್ಲಿಂದ ತೊಗೊಂಬಂದ್ರಿ ಅಲ್ಲ ಲಿಂಬು ಮಾವಿನ ಸಸಿಗಳನ್ನೆಲ್ಲ? ಸರ್, ಮಾವು ನ್ಯಾಣಪುರತ್ರ ಇದೆ ಸರ್, ಅಲ್ಲಿ ತೋಟಗಾರಿಕೆಯಿಂದ ಬಸ್. ಇದು ಅಂಬ್ರೆ ಗುಡಗುಂಟ ಅಂಬರೇಶ್ವರದಿಂದ ತಂದಿವಿ ಸರ್ ಟೆಂಗು ಪೂರ್ತಿ ರೌಂಡ್ ಸರ್. ಇವು ಧಾರವಾಡಿಂದ ತಂದಿವಿ ಸರ್ ಲಿಂಬು ಸಸಿ ಸರ್. ಈಗ ಲಿಂಬು ನಿಮ್ಮದು ಹಚ್ಚಿ ಎಷ್ಟು ವರ್ಷ ಆಯಿತು, ಹೇಗೆ ಇಳುವರಿ ಪ್ರಾರಂಭ ಆಗಿದೆ? 5 ವರ್ಷ ಆಯ್ತು ಸರ್, ಈ ಇಳುವರಿ ಚೆನ್ನಾಗಿ ಬರ್ಲಿಕ್ಕಿದೆ ಸರ್. 5 ವರ್ಷ ಗಿಡ ಸರ್? ಬಟ್ ಭಾಳ ಚೆನ್ನಾಗಿ ಬೆಳೆದಿದೆ ಗಿಡ ನೋಡಿದ್ರೆ, 10 ವರ್ಷದ ಗಿಡ ಆಯ್ತೇನಪ್ಪ ಅನ್ನುವಂಗೆ ಆ ಮಟ್ಟಕ್ಕೆ ಬೆಳೆದಿದೆ. ಏನು ಅದಕ್ಕೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿರಿ ಸರ್? ಗೊಬ್ಬರ ಹಾಕ್ತೀವಿ ಸರ್ ಜಾಸ್ತಿ ನಾವು, ಈ ತಿಪ್ಪೆ ಗೊಬ್ಬರ ಎರೆಹುಳು ವಾರ್ಮಿ ಕಂಪೋಸ್ಟ್ ಮಾಡ್ಕೊಂಡಿದ್ದು ಸರ್ ಅಲ್ಲಿ, ಅದನ್ನೇ ತೆಗೆದು ಅವ್ರು ಹಾಕ್ತೀವಿ ಸರ್. ಜಾಸ್ತಿ ಅಂದರೆ ನಾವು ಸರ್ಕಾರಿ ಗೊಬ್ಬರ ಯೂಸ್ ಮಾಡಲ್ಲ ಸರ್, ಹಾಕಲ್ಲ ಸರ್. ಈಗ ಇದನ್ನೆಲ್ಲ ನಾವು ಕಳೆ ಕಸನಲ್ಲಿ ಕೊಳತಿ ಅದನ್ನೇ ಅದಕ್ಕೆ ಯೂಸ್ ಅದನ್ನು ಹಾಕತ್ತೀವಿ ಸರ್. ಮನೆಯಲ್ಲಿ ಮತ್ತೆ ತಿಪ್ಪೆ ಗೊಬ್ಬರ ಎರೆಹುಳು ಗೊಬ್ಬರ ಮಾಡ್ಬೇಕಾದ್ರೆ ದನಗಳ ಸಾಕಾಣಿಕೆ ಬೇಕಾಗ್ತದೆ, ದನ ಅದಾವ? 2 ಎತ್ತಿದಾವೆ ಸರ್, 2 ಆಕಳಿದಾವೆ ಸರ್, ಕುರಿ ಅದಾವೆ ಸರ್ ನಮ್ಮ. ಈಗ ನಾನು ಸಣ್ಣ ಸಣ್ಣ ಮರಿ ಮಾಡ್ಕೊಂಡೇನೆ ಸರ್, ಅವನು ನನಗೋಸ್ಕರ ಮಾಡ್ಕೊಂಡು ಸರ್. ಈಗ ಲಿಂಬೆ ತಮ್ದು ಹಚ್ಚಿದ ಮೇಲೆ ಎಷ್ಟು ವರ್ಷಕ್ಕೆ ಕಾಯಿ ಪ್ರಾರಂಭ ಆಯ್ತು? 3 ವರ್ಷ ಆದಮೇಲೆ ಸಣ್ಣ ಸಣ್ಣ ಬಂದು ಸರ್, 4ನೇ ವರ್ಷಕ್ಕೆ ನಾವು ಲೀಸಿಗೆ ಕೊಟ್ಟಿವಿ ಸರ್. ಎಷ್ಟು ವರ್ಷ ಎಷ್ಟು ಕೊಡ್ತಾರೆ ಲೀಸ್ ನಿಮಗೆ ಲಿಂಬೆ? 15 ಕೊಟ್ಟಾರೆ ಸರ್, 1 ವರ್ಷ 1 ವರ್ಷದಾಗಿತ್ತು ಸರ್. ಈ ಸಲ ಒಂದು 5-10 ಸಾವಿರ ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರೆ ಸರ್ ನಾನು ಅವ್ರಿಗೆ ಕೇಳಿಲ್ಲ ಸರ್, ಯಾಕಂದ್ರೆ ಲಾಕ್ಡೌನ್ ಆಗಿದೆ ಹಿಂಗೆಲ್ಲ ಅವ್ರು ಹೇಳ್ಕೊಂತಿದ್ರು, ಅವ್ರದೊಂದು ನೋವೊಂದು ಅರ್ಥ ಮಾಡ್ಕೋಬೇಕು ಸರ್, ಹಂಗಾಗಿ ನಾನು ಹೊರತು ಏನು ಕೇಳಿಲ್ಲ ಸರ್. ಈಗ ಮಾವು ಅದು ಹೇಗೆ ಕಾಯಿ ಪ್ರಾರಂಭ ಆಗಿದೆ? ಮಾವು ಕಾಯಿ ಪ್ರಾರಂಭ ಆಗಿದೆ ಸರ್. ಹೇಗೆ ಅದನ್ನ ನೀವೇ ಮಾರಾಟ ಮಾಡ್ತಿದ್ರು ಅಥವಾ ಅದನ್ನು ಯಾರಿಗಾರು ಲೀಸ್ ಕೊಡ್ತಾ ಇದ್ರೆ? ಇಲ್ಲ ಸರ್, ಅವ್ರು ಬರ್ತಾರೆ ಸರ್ ಮಾರಾಟ, ಇಲ್ಲಿ ಕಾಯಿ ಹತ್ತಿರ ಬಂದು ಕೇಳ್ತಾರೆ ಸರ್, ಅವ್ರು ಕೆಜಿ ಗಟ್ಟಲೆ ಅಂದ್ರೆ ಕೆಜಿ ಗಟ್ಟಲೆ ಆಲಕ್ಕೆ, ಇಲ್ಲ ಲೀಸ್ ಅಂದ್ರೆ ಲೀಸ್ ಕೊಡ್ತೀವಿ ಸರ್. ಲಾಸ್ಟ್ ಟೈಮ್ ನಾವು ಕೆಜಿ ಗಟ್ಟಲೆ ಕೊಟ್ಟಿವಿ ಸರ್. ಹೇಗೆ ಕೆಜಿ ತೊಗೊಂಡ್ರೆ? 8 ರೂಪಾಯಿ ಕೆಜಿ ಕೊಟ್ಟಿವಿ ಸರ್. 8 ರೂಪಾಯಿ ಕೆಜಿ ಸರ್. ಈಗ ಎಷ್ಟಾಯ್ತು ನಿಮಗೆ ಮಾವಿನಿಂದ? 115 ಸಾವಿರ ಬಂದಿತ್ತು ಸರ್ ಅದು ಮಾವಿನಿಂದ ಸರ್. ಏನು ಅನಿಸಿದ್ರೆ ಗಂಗಾಧರ ನಾಯಕ್ ಅವರೇ, ಲಿಂಬು ಮತ್ತು ಮಾವಿದೆ ನಿಮಗೆ ಭಾಳಷ್ಟು ಖರ್ಚು ಮಾಡ್ಬೇಕಾ, ಅದಕ್ಕೆ ಏನು ಏನಿಲ್ಲ ಖರ್ಚು ಇರಲಾರ್ದಂಥ ಬೆಳೆ ಅಂತೀರಿ ಹೇಗೆ? ಸರ್, ಮಾವು ಖರ್ಚಿಲ್ಲದ ಬೆಳೆ ಸರ್, ಲಿಂಬುಗೆ ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ಮಾವಿಗೆ ಒಂದು 2 ಟೈಮು ಸ್ಪ್ರೇ ಮಾಡಿದ್ರೆ ಸಾಕು ಸರ್, ಅದು ಆಗುತ್ತೆ ಸರ್. ಯಾಕಂದ್ರೆ ನೀರು ಜಾಸ್ತಿ ಸ್ಪ್ರೇ ಮಾಡ್ಬೇಕು ಸರ್, ಅದಕ್ಕೆ ಜಿಗಿ ಬಂದಿರ ಸರ್, ಆ ಟೈಮಲ್ಲಿ ನಾವು ನೀರು ಸ್ಪ್ರೇ ಮಾಡ್ತೀವಿ ಸರ್, ಬೇರೆ ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ ಸರ್. ಲಿಂಬುಗೆ ಸಿಂಪರಣೆ ಮಾಡ್ತಿರ್ತೀರ? ಲಿಂಬುಗೆ ಸಿಂಪರಣೆ ಮಾಡೋದು ಸರ್, ಭಜಂತ್ರಿ ಅವ್ರು ಕೊಟ್ಟರೆ ಲೀಸ್ ಕೊಟ್ಟರು ಸರ್ ಅವರೇ ಮಾಡ್ತಾರೆ, ಬಟ್ ಇವತ್ತಿನವ್ರು ಯಾರು ಮಾಡಿಲ್ಲ ಸರ್ ಸ್ಪ್ರೇ. ಏನು ಮುಖ್ಯವಾದಂಥ ಸಮಸ್ಯೆ ಗಮನಿಸಿದ್ರೆ ಲಿಂಬೆ ಮತ್ತು ಮಾವಿನಲ್ಲಿ ಏನು ಸಮಸ್ಯೆಗಳು ಪ್ರಮುಖವಾಗಿ ಬರ್ತಾ ಇದ್ದಾವೆ ಸರ್? ಅದು ಒಂದು ಸ್ವಲ್ಪ ಚಿಕ್ಕಿ ರೋಗ ಒಂದು ಬಂದುಬಿಟ್ರೆ ಮತ್ತೆ ಏನು ಬರಲ್ಲ ಸರ್ ಇದರಲ್ಲಿ ಲಿಂಬುನಲ್ಲಿ ಸರ್, ನನಗಂತೂ ಯಾವುದು ತೊಂದರೆ ಕೊಟ್ಟಿಲ್ಲ ಸರ್. ಕಾಯಿ ಮೇಲೆ ಬರುತ್ತೆ ಸರ್. ಹ್ಞೂ ಸರ್, ಅದು ಚಿಕ್ಕ ಬಂದ್ಬಿಡ್ತು ಸರ್, ಅದು ಒಂದೇ ಪ್ರಾಬ್ಲಮ್ ಸರ್. ಮತ್ತು ಯಾವುದೋ ಸೈಜ್ ಕೂಡ ದೊಡ್ಡದು ಇದಾವೆ ಸರ್. ಇದೆ ಸರ್. ನೀರಿಂದ ಅದು ಹೇಗೆ ನೀವು ಡ್ರಿಪ್ ಮಾಡ್ಕೊಂಡಿರಾ ಅಥವಾ ಹೇಗೆ ನೀರು ಮಾಡ್ತೀರಾ? ಸರ್, ಹಾಯಿ ನೀರು ಸರ್, ಕಾಯಿ ಕಾಲೆ ಮುಖಾಂತರ ಬಿಡ್ತೇವೆ ಸರ್ ನೀರು. ಇಲಾಖೆಯಿಂದ ಏನು ಅನುಕೂಲತೆ ಆದವ ತೋಟಗಾರಿಕೆ ಇಲಾಖೆಯಿಂದ? ತೋಟಗಾರಿಕೆಯಿಂದ ಆಗಿದೆ ಸರ್, ಅವರು ಡ್ರಿಪ್ ಕೊಡ್ಸು ಅಂತೇಳಿ ಸರ್ ಕೊಟ್ಟಿದ್ರು, ಸಕ್ಸಸ್ ಆಗಲಿಲ್ಲ ಸರ್ ಡ್ರಿಪ್ಪು. ಯಾಕಂದರೆ ಗಿಡಗಳು ಒಂದು ಕಡೆ ಇದಾಗ್ತಿದ್ವು ಸರ್, ಜಾಸ್ತಿ ನೀರು ಬಿಟ್ಟರೆ ಫಲ ಚೆನ್ನಾಗಿ ಬಂದಿದ್ವು ಸರ್, ಮೊದಲು ಡ್ರಿಪ್ ಹಾಕಿವಿ ಸರ್ ಫಸ್ಟ್. ಈಗ ಕೆಲವೊಂದು ಲಿಂಬೆ ಗಿಡಗಳು ತಮ್ಮದು ಒಣಗಲಿಕ್ಕೆ ಒಂಥರ ಎಲೋಯಿಶ್ ಆಗಿ ಎಲ್ಲೆಲ್ಲೋ ಒಂದು ಒಣಗುವ ಒಂದು ಲಕ್ಷಣಗಳು ಕಾಣ್ತಾ ಇದ್ದಾವೆ, ಯಾಕೆ ಆ ಥರ ಆಗಿದೆ? ಸರ್, ಲಾಸ್ಟ್ ಟೈಮ್ ಸರ್ ನೀರು ತುಂಬ ನಿಂತ್ಕೊಂಡ್ಬಿಟ್ಟು ಸರ್, ಒಡ್ಡಿ ಇದೆಯಲ್ಲ ಸರ್, ಅದು ನೀರೆಲ್ಲ ಒಂದಷ್ಟು ಶೇಖರಣೆ ಆಯ್ತು ಸರ್, ನೀರು ಹೋಗೋಕೆ ಚಾನ್ಸ್ ಇರಲಿಲ್ಲ ಸರ್ ಲಾಸ್ಟ್ ಟೈಮ್. ಯಾಕೆ ನೀರು ಹೊರಗಡೆ ಮಾಡ್ಲಿಕ್ಕೆ ಅವಾಗ ಇದು ಇಲ್ವಾ, ನಿಮ್ಗೆ ಅನುಕೂಲತೆ ಇಲ್ವಾ? ಇಲ್ಲ ಸರ್, ಯಾಕಂದ್ರೆ ಹೊರಗಡೆ ಹೋಗೋದು ಸರ್, ಯಾಕಂದ್ರೆ ಕಂಟಿನ್ಯೂ ನೀರಾಯ್ತು ಸರ್, ಮೇಲಿಂದ ತೇವಾಂಶ ಹಿಡ್ಕೊ ಇಲ್ಲೇ ಬರ್ತು ಸರ್, ಹೈಟ್ ಹಿಂದ್ಗಡೆ ತುಂಬ ಎತ್ತರ ಇದೆ ಸರ್ ಗುಡ್ಡಗಾಡು ರೌಂಡ್ ಸರ್, ಅಲ್ಲೇ ಬಂದು ನೀರು ಆಗ್ಬಿಡ್ತು ಸರ್ ತಗ್ಗು ಪ್ರದೇಶ, ಹಿಂಗಾಗಿ ಅಲ್ಲಿ ಒಂದು ಸ್ವಲ್ಪ ಬಿಡ ಹೋಗ್ಯವ ಸರ್. ಹೇಗೆ ಅನಿಸ್ತದೆ ನಿಮಗೆ ಲಿಂಬು ಮತ್ತು ಮಾವು ಇಳುವರಿ ಬರ್ತಾ ಇದೆ ತಮಗೆ? ಬೇರೆ ಈಗ ತೊಗರಿ ಬೆಳೀತಾ ಇದ್ದೀರಿ, ಎಳ್ಳು ಬೆಳೀತಾ ಇದ್ದೀರಿ, ಅವಕ್ಕೆಲ್ಲ ನೋಡಿಬಿಟ್ರೆ ಏನು ಅನಿಸ್ತದೆ? ಸರ್ ಇದೇ ಉತ್ತಮ ಅನ್ಸು ಸರ್ ಲಿಂಬು ಉತ್ತಮ ಸರ್ ಕೆಲಸ ಏನಿಲ್ಲ ಸರ್ ಒನ್ ಟೈಮ್ ಪಾತಿ ಮಾಡ್ಬೇಕು ಮಡಿ ಮಾಡಿಬಿಟ್ಟು ಅದಕ್ಕೆ ಗೊಬ್ಬರ ಕೊಟ್ಟರೆ ಮುಗಿಸ್ ಸರ್ ನೀರು ಒಂದು ಕಡೆ ಸಲ್ಕಿಂದ ಕಡ್ದುಬಿಟ್ರೆ 10 ಗಿಡಕ್ಕೆ ಉಂಡ ಸರ್ ಹೋಗ್ಬಿಡು ಸರ್ ಮತ್ತೆ ಇನ್ನೊಂದು ಗಿಡಗಳು 10 ಗಿಡಕ್ಕೆ ಉಂಡ ಸರ್ ಅದು ಈಗ ನೀರಾವರಿ ನೋಡ್ರಿ ಲಿಂಬೆ ಎಸ್ಪೆಷಲಿ ಲಿಂಬೆಗೆ ನೀರು ಭಾಳ ಬೇಕಾಗಿಲ್ಲ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ಒಳ್ಳೆ ಒಂದು ಆಗ್ಬೋದು ಯಾಕಂದ್ರೆ ನಿಮ್ಮ ತೇವಾಂಶ ಜಾಸ್ತಿ ಇದೆ ತಗ್ಗು ಪ್ರದೇಶ ಇರೋದ್ರಿಂದ ನೀವು ಹರಿ ನೀರು ಬಿಟ್ಟರೆ ನೀರು ಇನ್ನೂ ಜಾಸ್ತಿ ನಿಲ್ತಕ್ಕಂಥ ಸಾಧ್ಯತೆಗಳಿದಾವೆ ಯಾಕೆ ಮೊದಲು ನೀವು ಡ್ರಿಪ್ ಯಾಕೆ ತೆಗೆದುಬಿಟ್ರಿ ಏನು ಸಮಸ್ಯೆ ಆಯ್ತು ಡ್ರಿಪ್ಪಿಂದ ನೀರು ಅಷ್ಟೊಂದು ಹೋಗಲ್ಲ ಸರ್ ಗಿಡಗಳು ಫಂಗಲ್ ಚೆನ್ನಾಗಿ ಬರ್ತದೆ ಸರ್ ಕಾಯಿಗೆ ನೀರು ಜಾಸ್ತಿ ಬೇಕು ಸರ್ ಕಾಯಿ ಹತ್ತಿರಗಳ ಗಿಡಕ್ಕೆ ನೀರು ಬೇಕು ಸರ್ ನೀರಿದ್ರೆ ದೊಡ್ಡ ಸೈಜ್ ಬಂದು ಕಲರ್ ಬರ್ತವೆ ಸರ್ ನೀರು ಇಲ್ಲಾಂದ್ರೆ ಒಂದು ಥರ ಆಗಿಬಿಡ್ತವೆ ಸರ್ ಅದರಲ್ಲಿ ನಿಂಬೆಹಣ್ಣು ರಸ ಬರಬೇಕಾದ್ರೆ ಭೂಮಿಯಿಂದ ನೀರು ಬೇಕು ಸರ್ ಅದಕ್ಕೆ ಎಳ್ಕೊಬೇಕು ಶಕ್ತಿಯುತವಾಗಿ ಎರೆಗೊಬ್ಬರ ಎಷ್ಟು ಉತ್ಪಾದನೆ ಆಗುತ್ತೆ ವರ್ಷ ಸರ್ 2.5 ಟ್ರ್ಯಾಕ್ಟರ್ ಆಗಿ ಸರ್ ಲಾಸ್ಟ್ ಟೈಮ್ ಈ ಸಲ ಒಂದು 4 ಟ್ರ್ಯಾಕ್ಟರ್ ಆಗುತ್ತೆ ಸರ್ ಹಾಕಿದ್ದೇನೆ ಸರ್ ನಿಮ್ಮ ಗೊಬ್ಬರ ನೀವೇ ಉಪಯೋಗ ಮಾಡ್ಕೊಂಡು ನಾವೇ ಉಪಯೋಗ ಮಾಡ್ಕೊಂತೀವಿ ಸರ್ ಯಾರಿಗೂ ಕೊಡಲ್ಲ ಸರ್ ಮತ್ತೇನಾದರೂ ಈಗ ಜೀವಾಮೃತ ಪಂಚಗವ್ಯ ಅಂಥವೆಲ್ಲ ಮಾಡ್ತಾ ಇರ್ತೀವಿ ಮಾಡ್ಕೋತೀವಿ ಸರ್ ಆದರೆ ಭಾಳ ಯೂಸ್ ಮಾಡಲ್ಲ ಸರ್ ಅದನ್ನ ಗೋಮಯ ಮಾಡ್ಕೋತೀವಿ ಸರ್ ಆಕಳು ಉಚ್ಚನ ಶೇಖರಣೆ ಮಾಡಿ 8 ದಿನ ಉತ್ತಿನ ಮಣ್ಣು ತಂದು ಅದನ್ನ ಶೇಖರಣೆ 8 ದಿನ ಆದಮೇಲೆ ಮತ್ತೆ ಸ್ಪ್ರೇ ಮಾಡ್ಕೋತೀನಿ ಸರ್ ಅದಷ್ಟೇ ನನಗೋಸ್ತ ಸರ್ ಬೇರೆ ಅದಕ್ಕೂ ನಾನು ಮಾಡಲ್ಲ ಸರ್ ಡ್ರಮ್ಸ್ ಅದಕ್ಕೂ ಇಟ್ಟಿರ್ತೀವಿ ಸರ್ ಡ್ರಮ್ಸ್ ಎಷ್ಟು ಅದಾವೆ ಆಕಳುಗಳು 2 ಅದಾವೆ ಸರ್ 2 ಎತ್ತವೆ ಸರ್ ಹೇಗೆ ಅನಿಸ್ತದೆ ಒಕ್ಕಲ್ತನ ನಿಮಗೆ ಎಳ್ಳದು ಹಾಕ್ತಾ ಇದ್ರಿ ಎಳ್ಳು ತೊಗರಿ ಸಜ್ಜೆ ಈ ಎಲ್ಲ ಬೆಳೆಗಳು ಏನು ಅನಿಸ್ತವೆ ಸರ್ ನಿಷ್ಠೆಯಿಂದ ಮಾಡ್ಕೊಂಡು ಹೋದ್ರೆ ಒಕ್ಕಲ್ತನದಲ್ಲಿ ಮತ್ತೆ ಇನ್ನೊಂದಿಲ್ಲ ಸರ್ ಒಬ್ಬ IAS ಆಫೀಸರ್ ದುಡಿಯುವಂಥ ಸಂಪಾದನೆ ಇಲ್ಲಿ ಬಂದ್ಬಿಡ್ತು ಸರ್ ಗ್ಯಾರಂಟಿ ಸರ್ ಈಗ ನೋಡಿ ನಿಮ್ದು 12 ಎಕರೆ ಐತೆ 12 ಎಕರೆದಲ್ಲಿ ನೀವು ವರ್ಷಕ್ಕೆ ನಿವ್ವಳವಾಗಿ ಎಷ್ಟು ಆದಾಯ ಪಡಿತಾ ಇದ್ದೀರಿ ಫಾರ್ ಎಕ್ಸಾಂಪಲ್ ತೊಗರಿಗೆ ಸರ್ 20-30 ಸಾವಿರ ಖರ್ಚು ಮಾಡಿದ್ರೆ 80-90 ಸಾವಿರ ಬರ್ತದೆ ಸರ್ 2.5 ಎಕರೆಗೆ ಇದು ಬೇರೆ ನಿಮ್ಮದು ನೀರಾವರಿಯಿಂದನೂ ಚಲೋ ಚೆನ್ನಾಗಿ ಬರ್ತದೆ ಸರ್ ಚೆನ್ನಾಗಿ ಬರ್ತದೆ ಸರ್ 2 ಲಕ್ಷ 3 ಲಕ್ಷ ನಿಯರ್ ಬರ್ತದೆ ಸರ್ ಬರ್ತದೆ ಸರ್ ಎಷ್ಟು ಜನ ಮನೆಯಲ್ಲಿ ನೋಡ್ಕೊಂಡು ಹೋಗ್ಲಿಕ್ಕೆ ಒಕ್ಕಲ್ತನ ನೀವೇ ಮಾಡ್ತಾರೆ ಎಲ್ಲ ಆಳದು ಹಚ್ಚಿ ಮಾಡಿಸ್ತಾರೆ ನಾನು ಮಾಡ್ತೀನಿ ಸರ್ ನಮ್ಮ ತಾಯಿ ಇದ್ದಾರೆ ನಮ್ಮ ಹೆಣ್ಮಕ್ಳು ಇದೆ ಸರ್ ನನ್ನ ಮಗ ಸಣ್ಣ ಮಗ ಹೋಗ ಅದನ್ನೇ ನಿಂತ್ಕೊಂಡೆ ಒಕ್ಕಲ್ತನಕ್ಕೆ ನನಗೆ ಎಜುಕೇಷನೇ ಬೇಡ ಅಂತ ಸರ್ ಬೇಡ ಒಕ್ಕಲ್ತನ ಮಾಡ್ತೀನಿ ಅಂತ ಸೊ ಎಲ್ಲ ಮಗ ಕಲಿಸಿಬಿಟ್ರೆ ಮಗಗೆಲ್ಲ ಕೆಲಸ ನನಗಿಂತ ಮುಂಚೆ ಅವ್ರು ಅಜ್ಜವ್ರು ಅಂದ್ರೆ ನಮ್ಮ ತಂದೆಯವರು ಅವರೆಲ್ಲ ದೇಣಿಗೆ ಬಿಟ್ಟು ಹೋಗ್ಯಾರ ಸರ್ ಒಕ್ಕಲ್ತನ ಮಾಡೋಕ್ಕೆ ಪೂರ್ತಿ ಅವರಿಗೆ ಪರ್ಫೆಕ್ಟ್ ಸರ್ ಬಂದ್ಬಿಟ್ಟು ಸರ್ ಎಡಿ ಕುಂಟೆ ಏನು ತಾವು ಮಾಡ್ಕೋತಾರೆ ಇನ್ನೊಂದು ಕಡೆ ಹೋಗಲ್ಲ ನೋಡಿ ಈಗ ಭಾಳಷ್ಟು ಕಲಿತಂಥವ್ರು ನೋಡ್ತಾ ಇದ್ದೀವಿ ಒಕ್ಕಲ್ತನದ ಕೆಲಸನೂ ಬರೋದಲ್ಲ ಇತ್ತಾಗ ಸಾಲಿನೂ ಸರಿಯಾಗಿ ಕಲ್ತಿರಂಗಿಲ್ಲ ಒಕ್ಕಲ್ತನದ ಕೆಲಸನೂ ಬರೋಂಗಿಲ್ಲ ಇತ್ತಾಗ ನೌಕರಿನೂ ಸಿಗದಾಗಿಲ್ಲ ಇಲ್ಲಿ ಅತಂತ್ರದೊಳ ಸ್ಥಿತಿ ಒಳಗಿರ್ತಾರೆ ನಿಷ್ಠೆಯಿಂದ ಒಂದು ಕಡೆ ಹೋಗಿಬಿಟ್ರೆ ಒಳ್ಳೆ ಒಂದು ಬದುಕನ್ನು ಮಾಡ್ಕೋಬೋದು ಅಂತಿರ್ತಾವೆ ಸರ್ ಒಕ್ಕಲ್ತನ ಈಜಿ ಮತ್ತೊಂದಿಲ್ಲ ಸರ್ ಎಜುಕೇಷನಲ್ಲಿ ಕಷ್ಟ ಆಗ್ಬೋದು ಆದರೆ ಒಕ್ಕಲ್ತನದಲ್ಲಿ ಕಷ್ಟ ಆಗಲ್ಲ ಸರ್ ಅದು ತನ್ನ ಸ್ಥಾನ ರೂಢಿ ಅನುಭವ ಸರ್ ಒಬ್ಬರನ್ನ ನೋಡಿ ಕಲಿಬೇಕು ಸರ್ ಇದು ಅಕ್ಷರ ಕಲಿಯೋದಕ್ಕೂ ಮತ್ತು ಒಕ್ಕಲ್ತನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್ ಒಕ್ಕಲ್ತನ ರಕ್ತಗತವಾದ ಬಂದಂಥದ್ದು ರೈತರಾಗಿದ್ಮೇಲೆ ರೈತರ ಮಕ್ಕಳು ಒಕ್ಕಲ್ತನ ಋತಕತವಾದದ್ದು ಈಗ ಕುರಿ ಸಾಕಾಣಿಕೆಯನ್ನು ಮಾಡಿದ್ರೆ ಕುರಿ ಎಷ್ಟು ಮಾಡಿ ಹೇಗೆ ಕುರಿ ಮರಿಗಳನ್ನು ತೊಗೊಂಬಂದು ಮಾರಾಟ ಮಾಡ್ತೀರ ಹೇಗೆ ಮಾಡ್ತೀರ ಸರ್ ಕುರಿ ಮರಿಗಳನ್ನು 4,000-5,000 ಒಳಗೆ ತರ್ತೀವಿ ಸರ್ ನಾವು ಅಂದರೆ 8-9 ತಿಂಗಳ ಮೇಯಿಸ್ಕೊಂಡು ಸರ್ ಕನಿಷ್ಠ ಅಂದರೆ 14,000 ಮೇಲೆ ಹೋಗ್ತವೆ ಸರ್ ಹೆಚ್ಚು ಕಡಿಮೆ ಹೋಗ್ತವೆ ಸರ್ 1,000 ಹೆಚ್ಚು ಕಡಿಮೆ ಅದು ಒಂಥರ ಎಡಿಷನಲ್ ಇನ್ಕಮ್ ನಿಮಗೆ ಎಡಿಷನಲ್ ಇನ್ಕಮ್ ಸರ್ ವರ್ಷ ಎಷ್ಟು ಮರಿಗಳನ್ನು ಮಾರ್ತೀರಿ 10 ಮರಿ ತರ್ತೀವಿ ಸರ್ ಹೊಸ 12 ಇದ್ದು ರೀ ಈ ಸಲ 4 ಜಾಸ್ತಿ ಮಾಡೋದ್ರೆ ಆಗಲಿಲ್ಲ ಸರ್ ಈ ಲಾಕ್ಡೌನ್ ಆಗಿ ಹೊರಗಡೆ ಮರಿ ಸಿಗ್ತಾ ಇಲ್ಲ ಸರ್ ಹಟ್ಟಿಗೆ ಹೋದರೆ ರೇಟ್ ಜಾಸ್ತಿ ಸರ್ ಮಾರ್ಕೆಟ್ಲಿ ಬಂದರೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅದು ಒಂಥರ ಒಳ್ಳೆ ಲಾಭದಾಯಕ ಅಲ್ಲ ಒಂದು 20-30 ಮಾಡ್ಕೊಂಬಿಟ್ರೆ ಇನ್ನು ಸರ್ 20-30-50 ಮಾಡ್ಕೊಂಡ್ರೆ ತುಂಬ ಲಾಭದಾಯ ಸರ್ ಅದೇನಿಲ್ಲ ಸರ್ ಈಗ ಮತ್ತಿಂದ ನಿಮ್ಮ ತೋಟ ಇದೆ ತೋಟದಲ್ಲಿ ಅಡ್ಡಾಡ್ತವೆ ಅದು ಸರ್ ಆರಾಮ್ಸೆ ಸರ್ ಅದಕ್ಕೆ ಇಂಪಾರ್ಟೆಂಟ್ ಆಗಿ ಸಜ್ಜೆ ಹಾಕಿದ್ರೆ ಮತ್ತಷ್ಟು ಫಲವತ್ ಏನು ಬೇಕು ಸರ್ ಸಜ್ಜಿನ ಇಂಪಾರ್ಟೆಂಟ್ ಸರ್ ಬೇರೆ ಮೆಕ್ಕೆಜೋಳಗಳಾಗಿದ್ರೆ ತಿನ್ನಲ್ಲಕ್ಕಿಂತ ಸರ್ ಸಜ್ಜೆ ಹಾಕಿದ್ರೆ ಭಾರಿ ಪೌಷ್ಟಿಕವಾಗಿ ಬರ್ತವೆ ಸರ್ ಈಗ ನೋಡಿ ರೇಷ್ಮೆ ಕೃಷಿ ಇತ್ತ ನಿಮ್ಮ ಲಿಂಗಸೂರಿನಲ್ಲಿ ಭಾಳಷ್ಟು ಜನ ರೇಷ್ಮೆ ಮಾಡ್ತಾ ಇದ್ದಾರೆ ಒಳ್ಳೆ ಲಾಭ ಬರ್ತಕ್ಕಂಥದ್ದು ಅದಕ್ಕೆ ಕೂಲಿ ಆಳುಗಳು ಜಾಸ್ತಿ ಬೇಕಾಗಿಲ್ಲ ಇಲಾಖೆಯಿಂದ ಸಾಕಷ್ಟು ಅನುಕೂಲತೆಗಳ ಕೊಡ್ತಾ ಇದ್ದಾರೆ ರೇಷ್ಮೆ ಇಲಾಖೆಯಿಂದ ಯಾಕೆ ತಮ್ಮದು ನೀರಿನ ಅನುಕೂಲತೆ ಇದೆ ಒಳ್ಳೆ ಭೂಮಿ ಇದೆ 1-2 ಎಕರೆ ರೇಷ್ಮೆ ಮಾಡ್ಬೋದಾಗಿತ್ತಲ್ಲ ಮಾಡ್ಬೋದು ಸರ್ ಕರೆಂಟಿನ ಒಂದು ತೊಂದರೆ ಇದೆ ಸರ್ ವಿದ್ಯುತ್ ಸಂಪರ್ಕ ಇಲ್ಲ ಸರ್ ಇಲ್ಲಿ ಇರೋದೇನು ಆಗ್ತಾ ಸರ್ ಆಮೇಲೆ ರಾತ್ರಿ ಬಂದು ಇರೋಕ್ಕಾಗಲ್ಲ ಸರ್ ಈಗ ಏರೋ ಅದನ್ನು ರೇಷ್ಮೆ ಹಾಕ್ಕೋಬೋದು 2 ಎಕರೆ ಅಂತ ಹೇಳ್ತಾರೆ ಹಾಕ್ಕೊಂಡು ಮಾಡ್ಬೋದು ಸರ್ ನಮಗೇನು ತೊಂದರೆ ಇಲ್ಲ ಬಟ್ ಕರೆಂಟಿನ ಒಂದು ಅಭಾವದಿಂದ ನಾವು ಅಲ್ಲಿ ಆಗಾಗ್ತಾ ಇಲ್ಲ ಸರ್ ಕರೆಂಟಿಂದ ಏನು ಸೋಲಾರ್ ಬ್ಯಾಟ್ರಿಗಳು ಬಂದಿರ್ತವೆ ನಿಮಗೆ ಕರೆಂಟ್ ಇದ್ದಾಗ ಚಾರ್ಜ್ ಆಗತಕ್ಕಂಥ ವ್ಯವಸ್ಥೆ ಇರ್ತವೆ ಬ್ಯಾಟ್ರಿ ಹಾಕೊಂಡು ಇರ್ಬೋದು ಏನು ಕರೆಂಟಿಂದು ಅದಕ್ಕೇನು ಕರೆಂಟ್ ಬೇಕಾ ರೇಷ್ಮೆ ಸರ್ ಬೇಕು ಸರ್ ಕರೆಂಟ್ ಬೇಕು ಸರ್ ಕರೆಂಟ್ ಇಲ್ಲ ಅಂದ್ರೆ ಏನಾಗಲ್ಲ ಸರ್ ಮನುಷ್ಯನಲ್ಲಿ ಜೀವಜಂತುಗಳು ಭಯ ಇರ್ತದೆ ಸರ್ ಅದು ಚಾರ್ಜ್ ಲೈಟರ್ಸ್ ಬರಲ್ಲ ಸರ್ ಅಷ್ಟೊಂದು ಬರಲ್ಲ ಸರ್ ನಿಮ್ಮಲ್ಲಿ ರೇಷ್ಮೆ ಮಾಡಿಲ್ಲ ಯಾರು ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಸರ್ ಒಟ್ಟಾರೆ ಕೊನೆಯದಾಗಿ ಏನು ಹೇಳ್ತೀರಿ ನಮ್ಮ ಯುವಕರಿಗೆ ಕಲಿತಂಥವ್ರು ಭಾಳಷ್ಟು ಮಂದಿ ಭೂಮಿ ಅದ ನೀರಿನ ಅನುಕೂಲತೆ ಇದೆ ಆದರೆ ಮನಸ್ಸಿಲ್ಲ ಮಾಡಲಿಕ್ಕೆ ಸರ್ ಕಲಿತಂತ್ರ ಹೇಳಬೇಕಂದ್ರೆ ಸರ್ ನಾವು ಮಾಡಲಿಲ್ಲ ಅಂದರೂ ಮಾಡಿಸೋಂಥ ಜಾಣ್ಮೆ ಬೇಕು ಸರ್ ನಮಗೆ ನಾನು ಮಾಡಲ್ಲಪ್ಪ ನಾನು ಓದಿದ್ದೀನಿ ನಾನು MA MED MBA ಮಾಡಿದ್ದೀನಿ ಅಂದರೆ ನಾನು 4 ಜನ ತಗೊಂಡು ಅವರಿಗೂ ಸಂಬಳ ಕೊಟ್ಟಂಗಾಗತ್ತೆ ನಮ್ಮ ಭೂಮಿಯಿಂದನೂ ಫಲವತ್ತೆಯನ್ನು ತೊಗೊಂಡು ನಾವು ಮಾಡ್ಕೋಬೋದು ಸರ್ ನಾವು ಕುಂತು ಕೆಲಸ ಮಾಡಿ ನಾವು ಲಾಭ ಗಳಿಸ್ಬೋದು ಸರ್ ಇದರಲ್ಲಿ 2 ವರ್ಷ ಕಷ್ಟ ಆಗುತ್ತೆ ಸರ್ ಈ ಪ್ಲಾಂಟೇಷನ್ ಮಾಡೋದ್ರೆ 2 ವರ್ಷ 2-3 ವರ್ಷ ಸರ್ ಈಗ ಏನು ಚಲೋ ಆಗತ್ತೆ ಸರ್ ಮೇಲಾಗಿ ಸರ್ ಈಗ ಇನ್ನೊಂದು ಅಂದರೆ ಈ ತೆಂಗಿನ ಮರ ಜೊತೆಲೇ ಹುಂಚೆ ಗಿಡ ಹಾಕೋಬೇಕು ಸರ್. ಹುಂಚೆ ಗಿಡ ತುಂಬ ಫಲ ಸರ್, ಅದಕ್ಕೆ ನೀರು ಬೇಡ ಏನು ಬೇಡ ಸರ್, ಬೇಕಾಗಿಲ್ಲ ಸರ್. ಕುಂತಲ್ಲೇ ಲಾಭ ಅದನ್ನು ಕೊಡೋದು ಸರ್. ಅದು ಎಂಟು ಅದು ಆ್ಯಕ್ಚುಲಿ 5-8 ವರ್ಷ ಹೇಳ್ತಾ ಇದ್ದಾರೆ. ಈಗೇನೋ ಹೈಬ್ರಿಡ್ ತಳಿ ಬಂದಿದೆ ಅಂತ ರೀ, ಅದು ಇನ್ನು ಕೇಳಿ ಸರ್, ಹಾಡು ಹೋಗಿ ತರಬೇಕು ಮಾಡಿ. ನಾನೊಂದು 20 ಗಿಡ ತರೋ ವಿಚಾರ ಇದೆ ಸರ್, ಅದನ್ನು ಹಾಕ್ಬಿಟ್ರಂತೂ ಯಾವುದಿಲ್ಲ ಸರ್, ಪ್ರತಿ ವರ್ಷ ಇನ್ಕಮ್ ಬರುತ್ತೆ. ಎಲ್ಲ ನೋಡ್ರಿ, ಎಲ್ಲ ಹಣ್ಣಿನ ಗಿಡಗಳಿರ್ಬೇಕು. ಪೇರು ಹಣ್ಣು 1-20 ಪೇರು, 1-20 ಲಿಂಬೆ, 1-20 ಬಾಳೆ, ಎಲ್ಲ ಹಣ್ಣುಗಳು ತೋಟದಲ್ಲಿ ಸಿಗುವಂತಾದ್ರೆ ಎಲ್ಲದರಿಂದಲೂ ಇನ್ಕಮ್ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸರ್ ಪೇರು ಹಣ್ಣಿಗೆ ನೀರು ಬಾಳ್ಬೇಕು ಸರ್, ಮೇಲಾಗಿ ಕಷ್ಟಬೇಕು ಸರ್. ಅದಕ್ಕೆ ಮಾರ್ಕೆಟಿಂಗ್ ಅಂದರೆ ನಮ್ಮಿಂದ ಆಗಲ್ಲ ಸರ್, ರೈತರಿಂದ ಪೇರು ಹಣ್ಣು ಮಾರ್ಕೆಟಿಂಗ್ ಆಗಲ್ಲ ಸರ್. ಹಾಂ, ಅದನ್ನು ಲೀಸಿಗೆ ಬಂದು ಕೇಳ್ತಾರೆ, ತುಂಬ ಡೌನ್ ಕೇಳ್ತಾರೆ, ಕಡಿಮೆ ರೇಟ್ ಕೇಳ್ತಾರೆ ಸರ್, ಡೌನ್ ಕೇಳ್ತಾರೆ ಸರ್. ಅದೇನಪ್ಪ ಯಾವಾಗ ಸೀಸನ್ನು ಬಂತರು ಬಂದು ಹೋಗ್ತಿರೋದು. ಈ ಲಿಂಬೆಣ್ಣು ಅಂದರೆ 9 ತಿಂಗಳೂ ಮಾರ್ತೀವಿ. ಈ ಪೇರು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ನಾನು ಹಾಕಿದ್ದೀನಿ ಸರ್, ಪೇರು ಲಾಸ್ಟ್ ಟೈಮ್ ಹಾಕಿದೆ, ಅಷ್ಟೊಂದು ನಮಗಿದು ಆಗಲಿಲ್ಲ ಸರ್, ತೆಗೆದಿಲ್ಲ ಸರ್. ಒಣಬೇಸದಲ್ಲಿ ಎಳ್ಳನ್ನು ಸಹ ತಾವು ಬೆಳೀತಾ ಇದ್ದೀರಿ, ಎಳ್ಳು ಇಳುವರಿದು ಹೇಗೆ ಬರ್ತಾ ಇದೆ 1 ಎಕರೆಗೆ? ಸರ್ ಎಕರೆಗೆ 2 ಕ್ವಿಂಟಲ್ವರೆಗೆ ಬರುತ್ತೆ ಸರ್, ಬಂದ 1.5-2 ಬರುತ್ತೆ ಸರ್. ಎಳ್ಳು ಅಷ್ಟು ಹಾಕೊಂಡಿರ್ತಾರೆ, ಅದ್ರ ಜೊತೆ ಏನು ಬಿಸ್ನೆಸ್? ಬರೀ ಎಳ್ಳು ಅಷ್ಟೇ ಸರ್. ಸಜ್ಜಿ ಇಳುವರಿ ಎಷ್ಟು ತೆಗಿತೀರಿ 1 ಎಕರೆಗೆ? ಸಜ್ಜಿ 6-8 ಕ್ವಿಂಟಲ್ವರೆಗೆ ಬಂದಿದೆ ಸರ್ ಲಾಸ್ಟ್ ಟೈಮ್. ತೊಗರಿನೂ ಅಷ್ಟು ಬರುತ್ತೆ ಸರ್, ಅಷ್ಟೇ ಬರುತ್ತೆ, ಆರಾಮ್ಸೆ ಬರುತ್ತೆ ಸರ್ ತೊಗರಿ. ಅದು ಒಂದು ಬೆಳೆ ಏನು ಅಂತ ಕಷ್ಟ ಇರಲಾರಂತ ಬೆಳೆ ಅಲ್ಲ? ಕಷ್ಟ ಇದೆ ಸರ್, ಯಾವಾಗಂದ್ರೆ ನಮಗೆ ಎಣ್ಣೆ ಹೊಡೆ ಮುಂದೆ ಕಷ್ಟ ಆಗುತ್ತೆ ಸರ್. ಯಾಕಂದರೆ ಮಾರ್ಕೆಟಿಂದ ಎಣ್ಣೆ ತಂದು ಎಣ್ಣೆ ಹೊಡೆ ಅದೇ ಸರ್, ಅದು ಒಂದು ಇರಲ್ಲ ಅಂದರೆ ಏನು ಕಷ್ಟ ಇಲ್ಲ ಸರ್. ಒಳ್ಳೆಯದು, ನೀವೊಬ್ಬ ಉದಾಹರಣೆ ಅಂತ ಹೇಳ್ಬೋದು. ಒಳ್ಳೆ ರೀತಿಯಿಂದ ಒಕ್ಕಲುತನ ಮಾಡಿದರೆ ಖಂಡಿತ ಒಕ್ಕಲುತನದಲ್ಲಿ ಲಾಭ ಇದೆ. ಒಬ್ಬ IAS ಆಫೀಸರ್ ಎಷ್ಟು ಗಳಿಸ್ತಾರೆ ಅಂತಕ್ಕಂಥ ಗಳಿಸುವಷ್ಟು ಒಬ್ಬ ರೈತರು 10 ಎಕರೆ ಇದ್ದಂಥವರು ಪ್ರತಿ ತಿಂಗಳು ಲಕ್ಷಾನುಗಟ್ಟಲೆ ದುಡಿಬಹುದು ಅಂತಕ್ಕಂಥ ವಿಚಾರ ಹಂಚಿಕೊಂಡಿದ್ರೆ ಖಂಡಿತ ಇಂಥ ಒಂದು ವಿಚಾರವನ್ನು ಗಮನಿಸಬೇಕು ರೈತ ಬಾಂಧವರು, ಕಲಿತಂಥ ಯುವಕರು ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ರೀ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಲಿಂಗಸಗೂರು ತಾಲೂಕಿನ ಆಶಿಹಾಳ ತಾಂಡದ ರೈತರಾದ ಗಂಗಾಧರ್ ನಾಯಕ್ ಅವರ ಮಾವು ಮತ್ತು ಲಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 2 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆ ಹಗುರವಾದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 29.1 ಸೆಂಟಿಗ್ರೇಡಿಂದ 33.1 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 23.1 25.2 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 72-76 ಮತ್ತು ಕನಿಷ್ಠ ಆರ್ದ್ರತೆ ಪ್ರಮಾಣ 40-51 ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 9-23 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈ ಹವಾಮಾನ ವರದಿಯನ್ನು ಆಧರಿಸಿ ರೈತ ಬಾಂಧವರು ಕೈಗೊಳ್ಳಬೇಕಾದಂತಹ ಕೃಷಿ ಚಟುವಟಿಕೆಗಳು, ಸಾಮಾನ್ಯವಾಗಿ ಕೈಗೊಳ್ಳಬೇಕಾಗಿರುವಂತಹ ಕೃಷಿ ಸಲಹೆಗಳು, ಮುನ್ಸೂಚನೆಯಂತೆ ಮುಂದಿನ 2 ದಿನಗಳಲ್ಲಿ 1-2 ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು ಈ ಮಳೆಯ ನೀರನ್ನು ಪೋಲಾಗದಂತೆ ಸಂರಕ್ಷಿಸಿಡಲು ಅಂತರ ಬೇಸಾಯ ಮತ್ತು ಕಸದ ಹೊದಿಕೆಯನ್ನು ಮಾಡಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಿ. ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದಾಗಿದೆ. ಇನ್ನು ಮೆಣಸಿನಕಾಯಿಯನ್ನು ಬೆಳೆಯುವಂತಹ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬೋಡೈಸಿಮ್, 50 WP ಅಥವಾ 1 ಮಿಲಿಲೀಟರ್ ಪೆನ್ಕೋನಾಜಲ್, 10 ECNA ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕಾಯಿ ಕೊರಕದ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋಥ್ರಿನ್, 4.9 SCN ಅಥವಾ 0.75 ಮಿಲಿಲೀಟರ್ ನೋವಲೋರುರಾನ್ 10 ECNA ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವಂತಹ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟಾನ್ ಅಥವಾ 2 ಗ್ರಾಂ ಕಾರ್ಬಾಂಡಿಸಮ್ ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಗೋಸಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಟಾಕೋನೋಸಲ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಾಡಕ್ಲೋಪ್ರಿನ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ತೊಗರಿ ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ತೊಗರಿಯನ್ನು ಬಿತ್ತನೆ ಮಾಡಿದಂತಹ 50 ದಿನಗಳಲ್ಲಿ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರ್ ಕುಡಿ ಚೂಟುವುದು ಮತ್ತು 10 ಗ್ರಾಂ 19:19:19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಬಹುದಾಗಿದೆ. ತೊಗರಿ ಬೆಳೆಯಲ್ಲಿ ಗೊಡ್ಡು ರೋಗದ ಬಾಧೆ ಹತೋಟಿಗಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು ಮತ್ತು 2.5 ಮಿಲಿಲೀಟರ್ ಡೈಕೋಫಾಲ್ 18.5 EC ಅಥವಾ 1.5 ಮಿಲಿಲೀಟರ್ ಆಕ್ಸಿಡೆಮಾಟಿನ್ ಮಿಥೈಲ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟೋಪಿರಾನ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಭತ್ತದ ಬೆಳೆಯಲ್ಲಿ ಭತ್ತದಲ್ಲಿ ಕಾಂಡ ಕೊರೆಯುವಂತಹ ಹುಳುಗಳ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ 20 EC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಭತ್ತ ನಾಟಿ ಮಾಡಿದಂತಹ 3 ಅಥವಾ 6 ವಾರಗಳ ನಂತರ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಭತ್ತದಲ್ಲಿ ಆನೆಕೊಂಬು ಅಥವಾ ಕಣಿನೊಣ ಹತೋಟಿ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಫಿಪ್ರಿನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 KG ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಮಳೆಗಾಲದಲ್ಲಿ ಬೆಳೆದು ನಿಂತಹ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತು ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ನೀವು ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 0853222335 ಅಥವಾ ಮೊಬೈಲ್ ಸಂಖ್ಯೆ 9449981732. ವಿವಿಧ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಕುರಿತಂತೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಅಜಿತ್ ಕುಮಾರ್, ಸಸ್ಯರೋಗ ತಜ್ಞರು, ಮತ್ತು ಡಾಕ್ಟರ್ ಎಜಿ ಶ್ರೀನಿವಾಸ್, ಕೀಟ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಡಾಕ್ಟರ್ ವಿಜಿ ಬಾವಲತ್ತಿ. ಪ್ರಕಟಣೆ ಕೇಳಿದ್ರಿ. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ.

ಸಿದ್ದೇಶ್ವರ ಆ Baggy, baby.